ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಜಿಡಿ ರಮೇಶ್ ಗೊಲ್ಲರಹಳ್ಳಿ. ತಾಂತ್ರಿಕ ಸಹಕಾರ ದಿನಕರ ಶಾಸ್ತ್ರಿ, ಕೆಎಸ್ ನಾಗರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬಂದಿತ್ತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಚಂದ್ರಮ್ಮ. ಮೊದಲಿಗೆ ಕೆಲವು ಜಾಹೀರಾತು. ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನೋಡು, ನೀನ್ ಹೇಳ್ದಂಗೆ ಈಗ ಮಳೆ ನಿಲ್ತದೆ, ಗೆಂಡೆ ಕೊಡೋಣ, ಒಂದ್ ತಿಂಗಳ ತಡೆಯೋಣ ಅಂತೆಲ್ಲ ಹೇಳ್ದಪ್ಪ. ಈಗ ನೋಡಿದ್ರೆ ನಿಲ್ತು ನಿಲ್ತು ಅಂತಂದ್ರೆ ಮತ್ತೀಗ ಬುಡ್ದಂಗ್ ಭತ್ತನೆ ಐತಲ್ಲ, ಏನ್ ಕತೆ ಮಾಡೋದು? ಯಾರಿಗ ಗೊತ್ತಿರೋ ಶಂಕರ, ಹಿಂಗೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು ಏನ್ ಭತ್ತನೆ ಆಯ್ತಪ್ಪ, ಅದೇನೋ ಎತ್ತ ಒಂದೂ ಅರ್ಥ ಆಯ್ತಿಲ್ಲ ನಂಗೂ. ಅಲ್ಲ, ಈಗ ಹೆಂಗೋ ಎಲ್ಲ ಕಿತ್ತು ಅನ್ಕಡೆ ರಾಶಿ ಹಾಕಿದೀವಿ, ತೊಂದ್ರೆ ಇಲ್ದಂಗೆ ಅದನ್ನು ನೀನ್ ಹೇಳ್ದಂಗೆ ಆ ಪೈಪ್ಗಳೆಲ್ಲ ಹಾಕ್ಬಿಟ್ಟೆ ಹಾಕಿರೋದು. ಅದೇ ಅದೇ ನೀರು ಪಾರ್ಸ್ ಹೋರ್ದಂಗೆ ಒಂಚೂರು ನೋಡ್ಕೋಬೇಕಷ್ಟೇ. ಅಲ್ಲ, ಅದು ಅದಕ್ಕೂ ಏನು ತೊಂದ್ರೆ ಇಲ್ಲ, ವ್ಯವಸ್ಥೆ ಆಗೈತೆ. ಆದ್ರೆ ಈ ನೋಡು, ಈಗ ಜಮೀನಲ್ಲಿ ಏನೂ ಮಾಡಂಗಿಲ್ಲ ಅನ್ನೋ ತರ ಪರಿಸ್ಥಿತಿನೋ, ಅಥವಾ ಇದು ಮಾರಂಗಿಲ್ಲ ಅನ್ನೋ ಪರಿಸ್ಥಿತಿನೋ, ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿನೋ, ಏನು ಅರ್ಥನ ಆಯ್ತಿಲ್ಲಪ್ಪ. ಅದು ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಅದೇ ಹವಾಮಾನ ಬದಲಾವಣೆ ಅಂತ ಅವಾಗ ಅವಾಗ ಹೇಳ್ತಾ ಇರ್ತಾರಲ್ಲಪ್ಪ, ಆ ತರದ್ದು ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅಂತ ಅನಿಸ್ತದೆ. ಯಾಕೆಂತಂದ್ರೆ ಈ ಮಳೆ ದಬ್ಬಾದ್ಮೇಲೆ ಎಲ್ಲಿ ಮಳೆ ಹೆಚ್ಚಿತ್ತು? ನಾವು ಮಳೆ ದಬ್ಬಕ್ಕೆ ಮಳೆ ನಿಲ್ತು ಅಂತ ಅನ್ಕೋತೀವಿ. ನಿಲ್ತು ಅಂತ ಅನ್ಕೋತಿದ್ದು, ನಮ್ಮ ಏನ್ ಕೆಲಸ ಕೇಮ ಇದ್ದು ಎಲ್ಲಾನು ಮಾಡ್ಕೋತಾ ಇದ್ದೀವಿ ಅಲ್ವಾ. ಈಗ ಏನ್ ಮಳೆ ದಬ್ಬ ಆಗಿ ಮುಗಿಯಕ್ ಬಂತು, ಎಲ್ಲ ಊರಲ್ಲ ಹಬ್ಬ ಆಯ್ತು, ನಾನು ಎಲ್ಲ ಊರಿಗೂ ಹೋಗಿ ಬಂದಪ್ಪ, ನಿಮ್ಮವರೆಗೂ ಬಂದಿದ್ನಲ್ಲ ಅವತ್ತು. ಅಲ್ಲ ಸರಿ, ಈಗ ನಾವ್ ಹೆಂಗೋ ಎಲ್ಲ ಹಬ್ಬ ಮುಗಿಸ್ಕಂದ್ವಿ, ಮಳೆ ನಿಲ್ತದೆ ಅಂತ ನೋಡ್ರಿ, ಮಳೆ ನಿಲ್ಲಲ್ವಲ್ಲ. ಮಳೆ ನಿಲ್ಲ ಹಂಗಿಲ್ಲ, ಇದು ಅದೆಲ್ಲೋ ಒಂದು ಇಲ್ಲೆಲ್ಲ ಹೇಳ್ತಾವಂತೆ ಚಂಡಮಾರುತಗಳು. ಒಂದ್ಸರಿ ಹಿಂದೂ ಮಹಾಸಾಗರದಲ್ಲಿ ಇದ್ರೆ ಇನ್ನೊಂದ್ಸರಿ ಈ ಕಡೆ ಅರಬ್ಬಿ ಸಮುದ್ರದಲ್ಲಿ ಎದ್ ಬಿಡ್ತದಂತೆ. ಎದ್ದ ಯಾವ ತಕ್ಕ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾನೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹೋಯ್ಬಿಡುದು ಮಳೆ. ಎಂತ ಮಳೆ ಅಂತ ಅಂತ ಅಂದ್ರೆ ಶಂಕರಣ್ಣ, ಈ ಮನೆ ಕೇರ್ಪೇಟೆಗೆ ಹೋಗಿದ್ನಪ್ಪ ಇದಕ್ಕೆ ಅಂತ ಹೇಳ್ಬಿಟ್ಟು ಹಬ್ಬ ಕೇಳಿದ್ರೆ ಯಾರು ನಮ್ಮ ಸ್ನೇಹಿತರೊಬ್ರು ಮಳೆ ದಬ್ಬ ಮಾಡ್ತೀವಿ ಬನ್ನಿ ಅಂತ ಅನ್ಕೊಂಡು, ನನಗೂ ಬಾರಿ ಈಗ 2 ವರ್ಷದಿಂದ ಕೈ ಕಾಲೆಲ್ಲ ಕಟ್ಟಾಕ್ದಂಗ ಆಗ್ಬಿಟ್ಟಿತ್ತಲ್ಲ, ಹೋಗ್ದೆ ಹೋಗಿ ಬಂದ್ಬಿಡೋಣ ಅತ್ಲಿಗೆ ಅಂತ ಅನ್ಕೊಂಡು ಇಲ್ಲೇ ಹತ್ರ ಅಲ್ವಾ ಅಂತ ಅನ್ಕೊಂಡು ಹೋದೆ. ಹೋಗ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇಲ್ಲ. ಅಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲಿ, ಬರೀ ನೀರು ನಿಂತೈತೆ. ಹಂಗ ಹೇಳ್ತಿದ್ಯ ಅನ್ನು, ಬರೀ 1.75 ಗಂಟೆ ಬರೀ 1.75 ಗಂಟೆ ಸಿಕ್ಕಾಪಟ್ಟೆ ನೀರು ಬಂದು ಆ ಒಳಗಡೆ ನಿಂತಿದ್ದಾರ ಜನಗಳು, ಏ ನಿಲ್ತದೆ ಈಗ ನಿಲ್ತದೆ ಇನ್ನೊಂದೊತ್ತಿಗೆ ನಿಲ್ತದೆ ಇನ್ನೊಂದ್ ಗಳಿಗೆ ನಿಲ್ತದೆ ಅನ್ಕೊಂಡು ಕಾಯ್ತಾ ಇದ್ರು. ನಿಲ್ಲಂಗಿಲ್ಲ ಒಂದ್ ಮಳೆ, ಏನ್ ಏರ್ಬಿಡ್ತಂತೆ, 2 ಅಡಿ 4 ಅಡಿ ಏರ್ಬಿಡ್ತಂತೆ. ಆಮೇಲೆ ಯಾರ್ಯಾರಿಗೆ ಫೋನ್ ಮಾಡಿ ನೋಡಪ್ಪ ಸಾಮಾನ್ಯವಾಗಿ ನಮ್ಗೆ ಹುಷಾರಿಲ್ಲ ಇಂತ ಪರಿಸ್ಥಿತಿ ಅಂತ ಅಂತ ಅಂದ್ರೆ, ಇವ ಬಸ್ ಅಲ್ಲೋ ಕಾರಲ್ಲೋ ಬಂದು ಕರ್ಕೊಂಡೋಯ್ತಾರೆ, ಅಲ್ಲಿಗೆ ಹಂಗಾಗ್ಲಿಲ್ವಂತೆ ತೆಪ್ಪ ತಗೊಂಡ್ ಬಂದ್ರಂತೆ. ತೆಪ್ಪವ ಅಷ್ಟ ನೀರು ನಿಂತ್ಬಿಟ್ಟಿದಂತೆ. ತೆಪ್ಪ ತಗೊಂಬಂದು ತೆಪ್ಪದಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋದ್ರಂತ ನೋಡಪ್ಪ, ಇಂಥ ಪರಿಸ್ಥಿತಿ ಆಯ್ತವಲ್ಲ. ಇಂತಿಂತ ಕಡೆಲ್ಲ ಹಿಂಗಲ್ಲ, ಜಾಸ್ತಿ ಮಳೆ ಬೀಳೋ ಜಾಗದಲ್ಲಿ ಇನ್ನೇನ್ ಆಯ್ತದೆ ಅಂತವ. ಅಲ್ಲಿ ಕೊಚ್ಕಂದೆ ಹೋಗಂಗೆ ಅನಿಸ್ತದಪ್ಪ. ಏನಪ್ಪ ಇದು, ಯಾರೋ ಹೊಸಬ್ರು ಯಾರೋ ಬತ್ತವ್ರ ಮನೆ ಕಡಿಕೆ. ಏ ಹೊಸಬ್ರಲ್ಲ, ನೀ ಸರಿಯಾಗಿ ದೃಷ್ಟಿ ಇಟ್ಟು ನೋಡಕ್ಕಲ್ಲ, ಅದೇ ಆಗತ್ ಸಮಸ್ಯೆ. ಯಾವ ವಯಸ್ಸಾಯ್ತಲ್ಲ ಕಾಣಕ್ಕೆಲ್ಲ ಕಂಚಕ್ರಣ ಹಂಗಲ್ಲ ಕಾಣದು ಅಂತಲ್ಲ, ಅದು ಜನ್ಬೌಂಡ್ಗೆ ಹೆಚ್ಚಾಗ್ಬಿಡುತ್ತಲ್ಲ. ಬರೀ ನೋಡ್ ಮಾತಾಡ್ತೀಯ ಹೆಸರು ಮರ್ತು ಬಿಡ್ತೀಯ. ನಮ್ ಚಂದ್ರಕ್ಕ ಅಲ್ವಾ? ಚಂದ್ರಕ್ಕ ಮನೆಯಲ್ಲೇ ಮರ್ತ್ಕೊಂಡೇ ಬಿಟ್ಟಿದೆ ನನ್ನ. ಮರ್ತ್ಕೊಂಡ್ರದಲ್ಲ, ಇಲ್ಲ ಹಬ್ಬಕ್ಕೆ ಹೋಗಿದ್ದೇನ, ನಿನ್ನೆ ಸಿಂಗಾರ ಮಾಡ್ಕೊಂಡು ಹೋಗಿದ್ಯಾ ಇನ್ನು ಹಂಗೆ ಅವಲ್ಲ ಗೊತ್ತಾಗ್ಲಿಲ್ಲ ನಂಗೆ ಅಷ್ಟೇ. ಚಂದ್ರಕ್ಕ ಅಂದ್ರೆ ಸಿಂಪಲ್ ಅಲ್ವಪ್ಪ, ಸಿಂಪಲ್ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ಈ ಇದೆಲ್ಲ ಮಾಡ್ಕೊಬಿಟ್ಟು ಇವಳು ಡ್ರೆಸ್ ಎಲ್ಲ ಮಾಡ್ಕೊಂಡು ಮೇಕಪ್ ಗೇಪ್ ಎಲ್ಲ ಮಾಡೋಳೆ. ಯಾಕೆ ಗೊತ್ತಾ, ಯಾವಾಗ್ಲೂ ಸಿಂಪಲ್ ಆಗೇ ಇರ್ತೀನಲ್ಲ. ಏನ್ ಸಿಂಪಲ್ ಸಿಂಪಲ್ ಅಂತಿರಲ್ಲ, ಯಾವಾಗ್ಲೂ ಒಂದ್ಸರಿ ವಿಶೇಷವಾಗಿ ಡ್ರೆಸ್ ಮಾಡ್ಕೊಂಡ್ರೆ ಇಂಚೂರು ಚೆನ್ನಾಗ್ ಕಾಣ್ತೀನಿ ಅಂತ ಓಸಿ ಮಾಡ್ಕೊಂಡೆ. ಹಂಗೆ ಮಾಡ್ಕೊಂಡು ನಮ್ಗೆಲ್ಲ ಕನ್ಫ್ಯೂಸ್ ಮಾಡ್ತೀಯಲ್ಲ ಅಕ್ಕ ನೀನು, ಆ ಪಟ್ಟಿ ಕನ್ಫ್ಯೂಸ್ ಆಗ್ಬಿಡ್ತಾ. ಮತ್ತೆ ಆಗೋದಿಲ್ವಾ ನೋಡ್, ಮತ್ ಗೊತ್ತೇ ಆಗ್ಲಿಲ್ಲ ಅಣ್ಣಯ್ಯ ನನಗೆ ಇಷ್ಟು ಕನ್ಫ್ಯೂಸ್ ಆಯ್ತದಲ್ಲ. ನಾಕಾರ ಊರ್ ತಿರ್ಗನ್ಗೆ ಎಲ್ಲಿ ಹೋಗಿದಾರೆ ಶಂಕರಣ್ಣ ಹೆಂಗಾಗ್ಬೇಕು. ಅಯ್ಯೋ ಎಂತ ಆಯ್ತು ಅಂತೂ ನಾನು ಯೋಚನೆ ಮಾಡ್ದೆ. ಅಂದ್ರೆ ನನ್ಗೆ ಆ ನಡ್ಕ ಬರದಲ್ಲಿ ಗೊತ್ತಾಯ್ತು ಇದು ಚಂದ್ರಕನಯ್ಯ ಅಂತವ. ಇನ್ನಿಲ್ಲಾಂದ್ರೆ ನನಗೆ ಈ ತರ ಎಲ್ಲ ಮೇಕಪ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಸಿಂಗಾರ ಮಾಡ್ಕೊಂತಿರೋದು ಯಾವ್ದೋ ನಮ್ಮೂರ್ಗೊಂದು ಹೊಸದೊಂದು ದೇವಿ ಬಂದಂಗ ಆಯ್ತಪ್ಪ. ಅಯ್ಯೋ ದೇವ್ರನ್ನೇ ಕಂಡಂಗ ಆಗ್ಬಿಡ್ತಲ್ಲ ನಿಮ್ಗಂಗಾದ್ರೆ. ಏನ್ ಬಿಡಪ್ಪ, ನೀನ್ ಬೇಕಾದ್ರೆ ನೀರೊಳಗೆ ಬಿಟ್ಬಿಟ್ರೆ ಮೀನ ಅಜ್ಜನ ಕಂಡಿದ್ ಬಿಡ್ತೀನಿ. ಆಮೇಲೆ ಚಂದ್ರಕ್ಕ ಈಗ ನೋಡು, ನೀನು ಹಬ್ಬ ಹರಿದಿನಗಳೆಲ್ಲ ಮುಗಿಸಾಯ್ತು, ಊರು ಪಾರೆಲ್ಲ ಸುತ್ತಾಡ್ ಬಂದಾಯ್ತು, ಗೆಂಡೆ ಕಿತ್ತಿದ್ದನ್ನು ಕೊಟ್ಟ ಇಲ್ವ ಅನ್ನೋದು ಏನು ಹೇಳಲಿಲ್ಲ, ಮುಂದಕ್ಕೆ ಏನ್ ಮಾಡ್ತೀಯ ಅಂತ ಅನ್ನೋದು ಗೊತ್ತಾಗ್ಲಿಲ್ಲ. ಹಂಗೆ ಇಟ್ಟಿದೀನಿ ನಾನಿನ್ನು, ಕೊಟ್ಟೆ ಇಲ್ಲ, ಏನೋ ಹೊಸ ರೇಟ್ ಆಗತ್ತೆ ಅನ್ಕೊಂಡು ಹಂಗೆ ಇಟ್ಕೊಂಡೆ. ಆಮೇಲೆ ಈ ಏನ್ ಈ ಮಳೆ, ಈಗ ಹಣೆ ಹೇಳ್ತಾ ಇತ್ತಲ್ಲ ಕೇಳಿಸ್ಕತ್ತ ಇದ್ದೆ, ಏನ್ ಮಳೆ ಮಳೆ ಮಳೆ, ಬಸ್ ಬಸ್ಸೇ ಮುಳುಗೋತಾವಂತೆ. ಅಯ್ಯೋ ಏನ್ ಬಸ್ ಎಲ್ಲ ಮುಳುಗೋತಾವ್ ಕನಕ, ನಾವು ಮನೆಯಲ್ಲಿ ತಪ್ಪ ಇಟ್ಕೋಬೇಕಷ್ಟೇ, ಮನೆಯೆಲ್ಲ ಯಾವಾಗ ಮುಳುಗೋತಾವ್ ಯಾರಿಗ ಗೊತ್ತು. ಈಗ ಮನೆ ಮುಳುಗೋಗುತ್ತೆ ಅನ್ನೋ ಸೂಚನೆ ಬಂತು ಅಂದ ತಕ್ಷಣ ತೆಪ್ಪದ ಮೇಲೆ ಕುತ್ಕೋಬಿಡದಯ್ಯಾ. ಇದೇನ್ ಮಾಡೋದು, ಇಂದೇನ್ ಕಾರ್ ಒಳಗೆ ಕುತ್ಕೋಕಾಯ್ತದ, ಕಾರೇ ತೆಲ ಹೋಯ್ತದಲ್ಲ. ಮತ್ತೆ ಮೊನ್ನೆ ದಿವಸ ಶಂಕರಣ್ಣ ಆ ಕೇರಳದಲ್ಲಿ ಒಂದು ಮದುವೆ ಇಟ್ಕೊಂಡಿದ್ರಂತೆ, ಮದುವೆ ಮಾಡ್ಬೇಕು ಅಂತ ಅನ್ಕೊಂಡು. ಈಗ ಮದುವೆ ಅಂತ ಅಂದ್ರೆ ಇರ್ತದಲ್ಲಪ್ಪ, ಅಲ್ಲಿ ದೇವಸ್ಥಾನ ಇರ್ತವೆ, ಅಲ್ಲೇ ಪಕ್ಕದಲ್ಲಿ ಚೌಲ್ಟ್ರಿ ಇರ್ತದೆ, ಈಗೆಲ್ಲ ಛತ್ರದಲ್ಲೇ ಮದುವೆ ಮಾಡೋದು. ಈಗ ಮನೆ ಮುಂದೆ ಯಾರು ಮಾಡಕ್ಲಿವಲ್ಲ, ನಾವೇ ಬಿಟ್ಟಿದ್ವಿ, ಯಾರು ಮಾಡ್ತಾರ ಹೇಳು ಮನೆ ಮುಂದೆ ಮದುವೆ ಮಾಡೋದ. ಅಂದ್ರೆ ಜನ ಹೆಚ್ಚಿಗೆ ಬರ್ತಾರೆ ಮತ್ತೆ ಎಲ್ಲದಕ್ಕೂ ತೊಂದರೆ ಆಯ್ತದೆ. ಮೊದಲನೇದಾಗಿ ಇನ್ನೊಂದೇನು ಅಂತಂದ್ರೆ, ಮನೆ ಸ್ವಲ್ಪ ಅದು ಇದು ನೀಟಾಗಿ ಇಟ್ಕೊಂಡಿರ್ತಾರ, ಗಲೀಜ್ ಪಲೀಜ್ ಆಯ್ತದೆ. ಹೌದು, ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಕೂರಿಸಿ ಮಾಡಿ ಯಾಕೆ ಹಾಕಲ್ಲ, ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡ್ಬೇಕು. ಎಲ್ಲ ಸೌಲಭ್ಯ ಚೆನ್ನಾಗಿರೋ ಅಂತ ಜಾಗ ಹುಡುಕತ್ತಾರೆ. ಅದೊಂಥರ ಒಳ್ಳೇದೇ, ಖರ್ಚಾದ್ರೆ ಪರವಾಗಿಲ್ಲ ಅನ್ಕೊಂಡ್ ತಗೊಂಡೋಗಿ ಮಾಡ್ಬಾರ್ದು. ಅಲ್ಲಿ ಮಾಡೋರ್ಗು ಒಳ್ಳೇದೇ, ಈಗ ಹೋಗೋರ್ಗು ಒಳ್ಳೇದೇ. ಹಂಗಾಗಿ ಅಲ್ಲಿ ನಾನೇನ್ ಹೇಳಕ್ ಕೊಟ್ಟಿದ್ದೆ ಅಂತ ಅಂದ್ರೆ, ಅದೇ ಕೇರಳದಲ್ಲಿ ಮದುವೆ ಇಟ್ಕೊಂಡಿದ್ರಲ್ಲ, ಗಂಡು ಗಂಡಿನ ರೂಮ್ ಅಲ್ಲಿ, ಹೆಣ್ಣು ಹೆಣ್ಣಿನ ರೂಮ್ ಅಲ್ಲಿ, ಹೆಚ್ಚು ಕಮ್ಮಿ ಅಕ್ಕಪಕ್ಕದಲ್ಲ ಇರ್ತಾವಲ್ಲ ಎರಡುವೆ, ಅವ್ರಿಬ್ರುವೇ ಇದಕ್ಕೆ ಹೋಗಕ್ಕಾಗಿಲ್ಲ. ಅಂತೆ ಚೌಲ್ಟ್ರಿಗೆ ಅಂದ್ರೆ ಮಂಟಪ ಒಳಗಡೆ ಬರಕಾಗಿಲ್ಲ, ಮಂಟಪ ಒಳಕ್ಕೆ ಹೋಗಕ್ಕಾಯ್ತಿಲ್ಲ. ಮಳೆ ಮಳೆ ಬಂದು ಫುಲ್ ನೀರ್ ತುಂಬಕೊಬಿಡ್ತಂತೆ. ಕೊನೆಗೆ ಏನಾರ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ, ಮುಹೂರ್ತದಲ್ಲಿ ಮದುವೆ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು. ತೆಪ್ಪ ತಗೊಂಡ್ರೆ ಹೆಂಗೆ, ತೆಪ್ಪ ಇರ್ಲು ಅಂತೆ ನೋಡು. ಅದಕ್ಕೆ ಹೇಳಿದ್ ನಾ ಚಂದ್ರಕ್ಕಂಗಾಗಲೇ ನಾವ್ ತೆಪ್ಪ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು, ತೆಪ್ಪಿಲ್ದನೆ ಈ ಅಡುಗೆ ಮಾಡಕ್ ಪಾತ್ರ ತಂದ್ರೆ ದೊಡ್ಡ ದೊಡ್ಡವು ಕಡಾಯಿಗಳು, ಅಂತ ಕಡಾಯ ತಂದ್ಬಿಟ್ಟು ಅದ್ರೊಳಕ್ ಇಬ್ರು ಕೂರಿಸ್ಕೊಂಡು ಅಲ್ಲಿಗೆ ಮಂಟಪಕ್ಕೆ ಕರ್ಕೊಂಡು ಹೋಗ್ರು ನೋಡಪ್ಪ. ಆ ದೊಡ್ಡ ದೀಕ್ಷೆ ಇರೋತ್ಕಾಯ್ತು, ಇಲ್ಲ ಅಂತಿದ್ರೆ ಏನ್ ಮಾಡ್ಬೇಕಾಯ್ತು. ಅವರಲ್ಲೇ ಇವ್ರಿಲ್ಲ, ಅವ್ರಲ್ಲೇ ಇವ್ರಿಲ್ಲ, ಮಳೆ ನಿಲ್ಲ ಗಂಟವ, ಮಳೆ ನಿಲ್ಲ ಗಂಟವ. ಮತ್ತೆ ಮದುವೆಗೆ ಬಂದವರು ಊಟ ಇಲ್ಲ ತಿಂಡು ಇಲ್ಲ ಹಿಂಗಾಗ್ಬಿಡುದು. ಅಂದ್ರೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಒಂದ್ ತೆಪ್ಪ ಇಟ್ಕೊಳ್ಳೇಬೇಕು. ಯಾಕೆ ಅಂತ ಅಂದ್ರೆ, ಗೆಂಡೆ ಎಲ್ಲ ತಗೊಂಡೋಗಿ ನೀನ್ ಅಲ್ಲ ಹಾಕಿದ್ಯಾ, ಈ ಮಳೆ ಬಂದು ಅಲ್ಲಿ ಇದಾಗ್ಬಿಡ್ತು ಅಂತ ಅಂದ್ರೆ ನೀನ್ ಹೆಂಗ್ ಹೋಗ್ತೀಯ ಗೆಂಡೆ ತಕ್ಕ. ಅಲ್ಲ ಈಗ ಶಂಕರಣ್ಣ ಹಣೆಯ ನಿರ್ಧಾರ ಮಾಡ್ಬಿಟ್ಟದೆ, ತೆಪ್ಪ ತಗಬೇಕು ಅಂತವ ತಗಂಡಿ ಏನಣ್ಣ ಹೆಂಗೆ. ಈಗ ತೆಪ್ಪ ತಗೊಳ್ಳೇಬೇಕು ಅಂತ ಏನಿಲ್ಲ ಚಂದ್ರಕ್ಕ, ಯಾಕೆಂದ್ರೆ ನೀ ಕಣಂಗೆಯ ನಮ್ಮೂರ್ನಾಗ ಇರೋ ಮೂರ್ ಕೆರೆ ದೊಡ್ಡ ದೊಡ್ಡವು ಆಯ್ತಾ, ವರ್ಷ ವರ್ಷ ನೀ ಕಣಂಗೆಯ ಅಲ್ಲಿಗೆ ಮೀನ್ ಮರಿ ಬಿಡಿಸ್ತೀವಿ, ಯಾರು ಒಬ್ರು ತಗತಾರ ಟೆಂಡರ್ ಹೌದಾ, ಅವ್ರೇನ್ ಹಂಗೆ ಹಿಡಿಯಕ್ ಹೋಯ್ತಾರ ಬಲೆ ಬೀಸ್ಕೊಂಡು. ಅವಲ್ಲ ತೆಪ್ಪ ತೀರ ಅನಿವಾರ್ಯ ಬೇಕು ಅಂತಂದ್ರೆ ಒಂದ್ ತೆಪ್ಪ ಇಸ್ಕೊಂಡಿರೋದಪ್ಪ ಹೋಗ್ ಬರೋದು ಅಂತ ಕಾಲಕ್ಕೆ. ಅಲ್ಲ ನಾನ್ ಅನ್ಕಂತೀನಿ ಹೇಳಿ, ನಾನ್ ಹೇಳೋದೇನು ಅಂತಂದ್ರೆ ನೀನ್ ಮನೆಯಿಂದ ಕೆರೆ ತಕ್ಕ ಹೋಗಕ್ ಆಗ್ಬೇಕಲ್ಲ ನಿಂಗೆ, ಅದಕ್ಕೆ ತೆಪ್ಪ ಬೇಕು ಅಂತ ಒಂದ್ ಸಣ್ಣ ಇಟ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದೇನ್ ಗೊತ್ತಾಣಯ್ಯ, ಅಲ್ಲ ಯಾ ಆತರ ನಮ್ಮನೆಯಿಂದ ಹೊಲಕ್ಕೆ ಹೊಲದಿಂದ ಕೆರೆಗೆ ಅಷ್ಟು ನೀರ್ ನಿಂತ್ಕೊಳ್ಳಂತ ಮಳೆ ಬರಕಲ್ಲ ಅಂತ ಅನ್ಕೋತೀನಿ. ಅವರು ಹಂಗೆ ಅನ್ಕೊಂಡಿದ್ದು ಅಯ್ಯೋ ಈ ಚೌಟ್ರಿ ಒಳಗೆ ಗಂಡು ಎಣ್ಣೆ ಒಂದ್ ಕಡೆ ಕೂರ್ಸಕಾಯ್ತಲ್ಲ ಅಂತಂದ್ರೆ ಇನ್ನು ಆ ಪಟ್ಟಿ ಮಳೆ ಅನ್ಕೊಂಡಿದ್ರು. ಮನೆ ಕೇರ್ ಪೆಟ್ಟಲ್ಲೂ ಹಂಗೆ ಅನ್ಕೊಂಡಿದ್ರು ಇಲ್ಲಿ ಯಾವ ನೀರ್ ಬರ್ತದೆ ಇಲ್ಲಿ ಯಾವ ಬರಬಾರದು ಮಳೆ ಬರ್ತದೆ ಅಂತ ಅನ್ಕೊಂಡು ಬಂತ ಕಣ್ಣಾರ ನೋಡಿದ್ವ ಅನುಭವಿಸಿದ್ವಾ. ಈಗ ಅದಿರ್ಲಿ ಶಂಕರಣ್ಣ, ಈ ಮಳೆ ಹಿಂಗ್ ಹೋಯ್ತಾ ಕೂತೈತಲ್ಲ, ಇದೇನ್ ಉದ್ದಾರ ಮಾಡಕ್ ಹೋಯ್ತೈತ ಹಾಳು ಮಾಡಕ್ ಹೋಯ್ತೈತ ಗೊತ್ತಾಯ್ತಲ್ಲಪ್ಪ. ಇಲ್ಲಿ ಮೊದಲನೇದಾಗಿ ನಾವ್ ಯೋಚನೆ ಮಾಡ್ಬೇಕಾಗಿರೋದು ನಾವ್ ಮಾಡಿರೋ ತಪ್ಪನ್ನ ಬಿಟ್ಟು ಬೇರೆ ಮಾತಾಡ್ತಿದೀವಿ ಅಂತ ಅನಿಸ್ತದ ನಂಗಣೆಯ. ನಾವು ಪ್ರಕೃತಿ ಮೇಲೆ ಸಿಕ್ಕಾಬಟ್ಟೆ ದೌರ್ಜನ್ಯ ದಬ್ಬಳಕೆ ಮಾಡ್ಬಿಟ್ಟಿದೀವಿ, ಯಾಕೆಂದ್ರೆ ಜನದ ಮೇಲೆ ಮಾಡಕ್ ಹಾಕಲ್ಲ. ಹಂಗಾಗಿ ನೋಡು ಇದ್ ಬದ್ದು ಮರ ಗಿಡಗಳೆಲ್ಲ ಕಡ್ದು ಬಿಟ್ವಿ ಆಯ್ತಾ. ಈಗ ಮರ ಗಿಡಗಳೇ ಇಲ್ಲ, ಕಾಲ್ ಕಾಲಕ್ಕೆ ಮಳೆ ಹಾಕಲ್ಲ. ಆಮೇಲೆ ಏನೋ ಈಗ ಆವಿಯಾಗಿದ್ ನೀರು ಯಾವಾಗ್ಲೋ ಒಂದ್ಸಲ ಎಲ್ಲೋ ಒಂದು ಗಾಳಿ ಬೀಸ್ತು ಚಂಡಮಾರುತ ಹೇಳ್ತು ಅಂತಂದಾಗ ಒಂದಕ್ಕೊಂದು ಘರ್ಷಣೆ ಆಗಿ ಎಲ್ ಸುರಿತದೆ ಅಂತ ಹೇಳಕ್ ಬರಕಲ್ಲ ಆಯ್ತಾ. ಇದು ಮೊದಲನೇದಾಗಿ ನಾವು ಮಾಡಿರೋ ತಪ್ಪು ನಾವೇ ಇನ್ ಮುಂದಕ್ಕಾರು ಸರಿಪಡಿಸ್ಕೊಂಡು ಮುಂದೆ ನಮ್ಮ ಮಕ್ಕಳು ಮರಿಮಕ್ಳುಗಳಿಗೆ ದಾರಿ ಮಾಡ್ಕೊಟ್ಬೇಕೆ ಹೊರತು ಈಗ ನಮ್ ತಾತ ಮುತ್ತಂದಿರ್ ಮಾಡಿರೋದನ್ನ ನಾವೀಗ ಅನುಭವಿಸ್ತಾ ಇದೀವಿ ಹೌದಾ. ನಾವೇ ಈಗ ನಾವ್ ಅದನ್ನ ಹಾಳು ಮಾಡ್ಬಿಟ್ಟು ನಾಶ ಮಾಡಿ ಹೋಗ್ಬಿಟ್ರೆ ಅಲ್ಲ ನಾಶ ಇನ್ನಂತಾಗ ನಾವೀಗ ನಾಶ ಆದ ಲೆಕ್ಕವೇ. ಅದು ನಾವು ನಾಶ ಮಾಡಿವೆ ಅಂದ್ರೆ ನಾವು ಓದ್ ಲೆಕ್ಕವೇ. ಹೌದೌದೌದು, ಅದಕ್ಕೆ ನಾನ್ ಅನ್ಕಂತೀನಿ ಅಣ್ಣಯ್ಯ, ಈಗ ಮಾಡಿರೋದನ್ನ ತಪ್ಪನ ಸರಿ ಮಾಡ್ಕೋಬೇಕಾಗೈತೆ ಅಷ್ಟೇ. ಮಾಡ್ಕೊಳ್ಬೇಕು ಇಲ್ಲ ಅಂತ ಅಂದ್ರೆ ಮುಂದಿನ ದೋಸ್ತಲ್ಲಿ ಭಾರಿ ಕಷ್ಟ ಐತೆ. ಹೌದೌದು, ಬದುಕಾಗಲ್ಲ ಅಂದ್ರೆ ಮಕ್ಳು ಮರಿ ಹೆಂಗ್ ಬದುಕಾವು. ಓಕೆ, ಗೊತ್ತಾಗ್ಬೇಕು ಅಂದ್ರೆ ಈಗ ನಾವು ಗೊತ್ತಾಗ್ಬೇಕು ಅಂತಂದ್ರೆ ಬರೀ ಅವ್ರಿಗೆ ತೊಂದರೆ ಗೊತ್ತಾಗಬಾರ್ದು, ಸಮಸ್ಯೆ ಗೊತ್ತಾಗಬಾರ್ದು, ನೋವು ಗೊತ್ತಾಗಬಾರ್ದು ಅಂತ ಬೆಳೆಸ್ತಿದೀವಲ್ಲ, ಅದು ಮಾಡ್ತಿರೋ ತಪ್ಪು. ತಪ್ಪು ನಂಬರ್ ಒಂದ್ ತಪ್ಪು ಖಂಡಿತವಾಗ್ಲು. ಎರಡನೇದಾಗಿ ನೋಡಿ, ನಾವೀಗ ಪರಿಸರನ ಉಳಿಸ್ಬೇಕು, ಶುಚಿತ್ವನ ಕಾಪಾಡಬೇಕು. ಇರೋ ಮರ ಗಿಡನ ಕಡಿತಿದೆ ಹೊರತು ಕರ್ದ ಜಾಗದಲ್ಲಿ ಮತ್ತೆ ಹೊಸದಾಗ ಒಂದ್ ಗಿಡ ನೆಡ್ಲಿಲ್ಲ. ಈಗ ನೀ ಕಾಣಂಗೆ ನಮ್ಮ ಮಲ್ನಾಡ್ ಭಾಗದಲ್ಲ ತಗೊಳಪ್ಪ, ಈಗ ಕಾಫಿ ಗಿಡ ನೆಟ್ಟು ಆರಂಭದಲ್ಲಿ ಸಾಕಷ್ಟು ಗಿಡ ಮರಗಳನ್ನ ನೆಡ್ತಾರೆ, ಯಾಕೆಂತಂದ್ರೆ ನೆರಳಾಗ್ಲಿ ಅಂತವ. ಆಮೇಲೆ ಮುಂದಕ್ಕೆ ಏನಾರು ಈ ಹಂಗಿಂ ಹಬ್ಬಿಸ್ಕೋಬಹುದು ಮೆಣಸಿಂದ ಅಂತ ಹೇಳಿ. ಆಮೇಲೆ ಏನಾಯ್ತದೆ, ಕ್ರಮೇಣ ಕ್ರಮೇಣ ಮರನ ಕಡಿತಾ ಬರ್ತಾರೆ, ಸಾವಿರತಾ ಬರ್ತಾರೆ. ಆಮೇಲೆ ಒಂದ್ ಒಳ್ಳೆ ರೇಟ್ ಸಿಗ್ತದೆ ಅಂತಂದಾಗ ಪೂರ್ತಿ ಬಡ್ಡೆಗೆ ಕಡಿತಾರೆ, ಮಾರ್ತಾರೆ. ಆದ್ರೆ ಆ ಕಡ್ದ ಜಾಗಕ್ಕೆ ಮತ್ತೆ ಯಾಕೆ ಹೊಸದಾಗ ಹಾಕ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಈಗ ಮೊನ್ನೆ ಇದಕ್ಕೆ ಹೋಗಿದ್ದೆ ಶಂಕರಣ್ಣ, ಕೂಡ ರಸ್ತೆ ಐತಲ್ಲಪ್ಪ ಸಕಲೇಶಪುರತವ, ಅಲ್ಲಿ ಒಬ್ರು ಉಮೇಶ್ ಅಣ್ಣ ಅಂತ ಹೇಳ್ತಾ ಇದ್ರು. ಮೊದ್ಲೆಲ್ಲವ ಎಷ್ಟು ಬೇಕೋ ಮರಗಳು ಅಷ್ಟು ಬಿಟ್ಕೊಂಡು ನಾವು ನೆರಳಲ್ಲಿ ಕಾಫಿ ಹಾಕತ್ತಿದ್ದು. ಈಗ ಮರ ಎಲ್ಲಾನು ಕಡ್ದು ಬಿಟ್ಕೊಂಡು ಬರೀ ಕಾಫಿ ಹಾಕೋದು ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಮೊದ್ಲೆಲ್ಲವ ನೋಡಪ್ಪ, ಈಗ ನೀರಾವರಿ ಸೌಲಭ್ಯ ಇರಲಿಲ್ಲ, ನೆರಳು ಬೇಕಾಗದು, ಅದಕ್ಕೋಸ್ಕರ ಮರ ನೆಟ್ಕೊಳ್ಳರು. ನೀರಾವರಿ ಐತಲ್ಲ, ನೀರಾವರಿ ಐತಲ್ಲ ಅಂತ ಅನ್ಕೊಂಡು ಮರ ಎಲ್ಲ ಕಡೆಯಕ್ಕೆ ಶುರು ಮಾಡ್ಬಿಟ್ಟು ಬೇಡ ಅಂತ ಅನ್ಕೊಂಡು. ಅಂತ ಮೊದ್ಲು ಜಾಸ್ತಿ ಶೇಡ್ ಇರ್ತಾ ಇತ್ತು, ಈಗ ಇಲ್ದಿದ್ರು ನಡೀತದೆ ಅಂತ ಹೇಳ್ಬಿಟ್ಟು ಈ ಬ್ರಿಜಿಲ್ ಮಾದರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೈತಂತೆ ಕಾಫಿ ಇದ್ರದ್ದು. ಬ್ರಿಜಿಲ್ ಮಾದರಿ ಅಂತ ಅಂದ್ರೆ ಬಿಸಿಲೇ ಬೆಳೆಯೋದ, ನೆರಳೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ನೀನ್ ಎಷ್ಟು ಬಿಸಿಲು ಬೆಳೆಸ್ತೀಯೋ ಅಷ್ಟು ಚೆನ್ನಾಗಿ ಫಸಲು ಬರ್ತದೆ ಅಂತ ಕಾಪಿಲಿ. ಯಾಕೆ ಅಂತ ಅಂದ್ರೆ ಜಾಸ್ತಿ ಬಿಸಿಲಾದಾಗ ನೀರ್ ಬಿಟ್ಕೊಳ್ಳೋಣ, ನೀರಾವರಿ ವ್ಯವಸ್ಥೆ ಐತಲ್ಲ ಅಂತ ಅನ್ಕೊಂಡು ಮೊದ್ಲು ಈ ಹಳೆ ಮರಗಳು ಇರ್ತಾ ಇದ್ವಲ್ಲ ಕಾಡಿನ ಮರಗಳು, ಅದರ ನೆರಳಲ್ಲಿ ಕಾಫಿ ಹಾಕರು. ಈಗ ಅದ ಬಿಟ್ಬಿಟ್ಟು ಏನ್ ಮಾಡಿದ್ರು, ಎಲ್ಲ ಬರೀ ಸಿಲ್ವರ್ ಅಂತ ಸಿಲ್ವರ್ ಹಾಕಕ್ ಶುರು ಮಾಡಿದ್ರು. ಈ ಸಿಲ್ವರ್ ಹಾಕೊಂಡು ಅದೆಲ್ಲ ಕಡದ್ ಬಿಡೋದು, ಒಂದು 15 ವರ್ಷ 20 ವರ್ಷ ಆದ್ಮೇಲೆ ಒಳ್ಳೆ ಬೆಲೆ ಬಂತು ಅಂತ ಅನ್ಕೊಂಡು ಕಡಿಯೋದು, ಬಿಸಿಲಲ್ಲಿ ಬೆಳೆಸೋದು ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದ್ ತೊಂದರೆ ಆಗ್ಬಿಟ್ಟೈತಂತೆ. ತೊಂದ್ರೆ ಏನು ಅಂತ ಅಂದ್ರೆ, ಈಗ ಮರ ಬಿಟ್ಕೊಂಡ್ರೆ ಅದ ಎಲ್ಲ ಕಪಾತ್ ಮಾಡ್ಬೇಕಲ್ಲಪ್ಪ, ಕಪಾತ್ ಮಾಡ್ಲಿಲ್ಲ ಅಂತ ಸಿಕ್ಕಾಪಟ್ಟೆ ನೆರಳಾಗ್ಬಿಡ್ತದೆ, ಎಲ್ಲ ಸ್ವಾಲೆ ಬೆಳೆದ್ಬಿಡ್ತದೆ, ಜಾಸ್ತಿ ನೆರಳಾಗ ಏನು ಬೆಳೆಯಕ್ಕಲ್ಲ, ಹಿಂಗಾಯ್ತದೆ ಅಂತ ಅನ್ಕೊಂಡು ಕಪಾತ್ ಮಾಡಿಸ್ಬೇಕಲ್ಲ. ಈ ಕಪಾತ್ ಮಾಡಕ್ ಜನ ಸಿಕ್ತಲ್ವ ಅಂತೀಗ, ಸಿಕ್ಕಿದ್ರು ಬೆಲೆ ಜಾಸ್ತಿ, ಎಲ್ಲ ದಿವಸಕ್ಕೆ 800 ಕೇಳ ಅಂತ. ಹೌದೌದು, ಮರ ತವರ ಆಗ್ಬೇಕಲ್ಲ, ಮರ ಇದ್ರೆ ತಾನೇ ಕಪಾತ್ ಮಾಡೋದು, ಅದಕ್ಕೆ ಮರವೇ ಬೇಡ ಅಂತ ಅನ್ಕೊಂಡು ಮರ ಎಲ್ಲಾನು ಉಣ್ಸಕ್ ಶುರು ಮಾಡ್ಬಿಟ್ಟು ಈ ತರದ ಪರಿಸ್ಥಿತಿ ಆಗ್ಬಿಟ್ಟು ಇವತ್ತು ಮಲೆನಾಡಲ್ಲೂ ಬಾರಿ ಕಷ್ಟ ಆಗ್ಬಿಟ್ಟೈತೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಂಗಾಗಿ ಏನೇನೋ ಎಲ್ಲೆಲ್ಲ ಒಂದೊಂದ್ ಕಡೆ ಕನೆಕ್ಟ್ ಆಗ್ಬಿಟ್ಟವೆ, ಏನೇನೇನೋ ಕನೆಕ್ಟ್ ಆಗಿ ಏನೇನೋ ಸಮಸ್ಯೆ ಆಯ್ತಾ ಇರೋದು. ಅಲ್ಲ ಇದು ನೋಡು, ಒಂದಕ್ಕೊಂದು ನಾವು ಎಲ್ಲೆಲ್ಲ ಕನೆಕ್ಟ್ ಆಯ್ತು ಅನ್ಕೊಳಕ್ಕಿಂತ ಅಣ್ಣಯ್ಯ, ಇದು ಒಂಥರ ಚೈನ್ ಲಿಂಕ್ ಅಂತ ಅನ್ಕೋಬೇಕು. ಹೌದೌದು, ಈಗ ಸಮಸ್ಯೆ ಒಂದು ಪರಿಹಾರ ಆಯ್ತು ಅನ್ನೋದ್ರೊಳಗಡೆ ಇನ್ನೊಂದು, ಇವಂತರ ಕೊಂಡಿಗಳಿದ್ದಂಗೆ ಎಲ್ಲೋ ಒಂದ್ ಕೊಂಡಿ ಕಳ್ಸ್ಕೊಂಡೈತೆ, ಆ ಕೊಂಡಿ ಸರಿ ಮಾಡಕ್ ಆಯ್ತಿಲ್ಲ ನಮ್ ಕೈಲಿ, ಇದು ಸಮಸ್ಯೆ ಆಗಿರೋದು. ಅಲ್ಲ ಚಂದ್ರಕ, ಈಗ ಸಿಟಿಯರಲ್ಲವ ಈ ಕಾಪಿ ನಾಡು ಅಂತ ಎಸ್ಟೇಟು ಅಂತೆಲ್ಲ ಹುಡ್ಕೊಂಡು ಹೋಯ್ತಾರಲ್ವಾ, ಏನಕ್ಕೆ ಹೋಯ್ತಾರೆ, ಅಲ್ಲೆಲ್ಲ ಮರ ಇರುತ್ತೆ ನೋಡೋಕೇನೋ ಒಂದ್ ಆನಂದ ಖುಷಿ ಆಗುತ್ತೆ ಮನ್ಸಿಗೆ ಅಂತ ಹೋಯ್ತಾರೆ. ಈಗ ಈಗ ಹಣೆಯ ಹೇಳ್ದಂಗೆ ಮರನೆಲ್ಲ ಕಡಿಸ್ಬಿಟ್ರೆ ಇನ್ ಏನ್ ನೋಡಕ್ ಹೋಗೋದಲ್ಲಿ, ಬೋಳ್ ಬೋಳ್ ಬೆಟ್ಟ ಗುಡ್ಡ ಇರ್ತಾವಲ್ಲ ಅವ್ರು ನೋಡ್ಕೊಂಡ್ ಬರ್ಬೇಕಷ್ಟೇ. ಈಗ ಒಂಥರ ಈಗ ಮಲೆನಾಡಿನ ಸೊಬಗು ಇದ್ದಿದ್ಯಲ್ಲ ಹಸಿರನ್ನ ಆಸ್ವಾದಿಸೋದಕ್ಕೆ ಬಹಳ ತುಂಬಾ ದೂರದಿಂದಲ್ಲ ಬರೋರು. ಈ ನೀ ಕಣಂಗೆ ಈ ಮಳೆ ಮುಗಿಯೋ ಟೈಮು, ಈ ಚಳಿ ಶುರುವಾಗೋ ಟೈಮ್ ಐತಲ್ಲ, ಆ ಟೈಮಲ್ಲಿ ಹಸಿರನ್ನ ನೋಡಕ್ಕೆ ಚಂದ. ಮತ್ತೆ ಒಳ್ಳೆ ಗಾಳಿ ಈಗಲೂ ಏನ್ ಕಮ್ಮಿ ಆಗಿಲ್ಲ. ಈಗ ಈಗ ಕಳೆದ ವಾರದಲ್ಲೆಲ್ಲ ರಜೆ ಇತ್ತಲ್ಲಪ್ಪ, ಈ ದಸರಾ ಮತ್ತೆ ಆಯುತ್ ಪೂಜೆ ಅಂತೆಲ್ಲ ರಜೆ ಇತ್ತಲ್ಲ, ಅದು ಈ ಆಯುತ್ ಪೂಜೆ ಗುರುವಾರ ಬಂದ್ಬಿಡ್ತು, ಈ ಶುಕ್ರವಾರ ದಸರಾ ಬಂತು, ಎರಡು ದಿವಸ ರಜವಾ, ಇನ್ ಶನಿವಾರ ಭಾನುವಾರ ರಜಾ, ನಾಲ್ಕು ದಿವಸ ರಜೆ ಸಿಕ್ಬಿಡ್ತು ಅಂತ ಅನ್ಕೊಂಡು ಮೈಸೂರು, ಬೆಂಗಳೂರು, ಹುಬ್ಳಿ, ಧಾರವಾಡ, ಮಂಗಳೂರು, ದೂರ ದೂರ ಸೈಡ್ ಅಲ್ಲಿ ಇದ್ದವರೆಲ್ಲ ದೂರ ದೂರ ಇದ್ದವರೆಲ್ಲ ಬಂದ್ಬಿಟ್ರಂತೆ, ಇಲ್ಲ ಮಲೆನಾಡಿನ ಕಡೆಗೆ ಸಕಲೇಶ್ಪುರ ಚಿಕ್ಕಮಗಳೂರು ಕಡೆಗೆ ಬಂದು ಅಲ್ಲೆಲ್ಲ ಎಂತೆಂತವ ಮಾಡ್ಕೊಂಡವ್ರಲ್ಲ ಪ್ರತಿಜ್ಞೆ ರೆಸಾರ್ಟ್ ಎಲ್ಲ ತುಂಬಿ ಮನೆ ಕೆಳಗ್ ಜಾಗ ಇಲ್ದಾನಯ್ಯ, ಎಷ್ಟೋ ಜನ ಕಾರಲ್ಲೇ ಮನಗಿದ್ರಂತೆ. ಇಂತ ಪರಿಸ್ಥಿತಿ ಬೇಕಾ ಶಂಕರಣ್ಣ ನಮ್ಗೆ? ಅಲ್ಲ ಇಲ್ಲಿ ಪರಿಸ್ಥಿತಿ ಅನ್ನಕ್ಕಿಂತ ಏನೋ ನೋಡ್ಬೇಕು, ಆನಂದಿಸ್ಬೇಕು, ಸಮಯ ಕಳಿಬೇಕು, ಮತ್ತೆ ಮನಸ್ಸಿಗೆ ಒಂಥರ ಆಹ್ಲಾದ ಆಗ್ಲಿ ಅನ್ಕೊಂಡ್ ಬಂದಿರ್ತಾರೆ. ಹೌದು, ಅದೇ ಸಂದರ್ಭಕ್ಕೆ ನೋಡು ನೀನ್ ಹೇಳ್ದಂಗೆ ಈ ಕಳೆದ ವಾರ ಆಚೆ ವಾರದಲ್ಲಿ ಬಿಟ್ಟು ಬಿಟ್ಟು ಮಳೆ ನೀನ್ ನೋಡಂಗ ಈಗ ಮೂರ್ನಾಲ್ಕು ದಿನ ನೋಡಪ್ಪ, ಬೆಳಗ್ಗೆ ಮಧ್ಯಾಹ್ನ ಇರಕ್ಕಲ್ಲ, ಸಾಯಂಕಾಲ ಆಯ್ತಿದ್ದಂಗೆ ಮೋಡ ಕವಿತದೆ, ರಾತ್ರಿ ಇಡೀ ಸುರಿತದೆ. ಇಂತ ಸಂದರ್ಭ ಬಂದ್ರೆ ಏನಪ್ಪ ಮಾಡೋದು? ನಮ್ಮ ಮಂಗಳಕ್ಕ ಪಾಪ ರಾಗಿ ಕುಯ್ದು ಹಾಕಿದ್ಲಂತೆ, ಅದೇನ್ ಮಾಡ್ಬಿಟ್ರೋಳೆ, ಅವಳು ಭಾರಿ ಪ್ಲಾನ್ ಮಾಡ್ತಾಳೆ. ಭಾರಿ ಪ್ಲಾನ್ ಅಂತ ಅಂದ್ರೆ ಮಳೆ ಬರ್ಲಿ ಬರ್ದನೆ ಇರ್ಲಿ ಕರೆಕ್ಟ್ ಆಗಿ ಮಳೆದ ಹಬ್ಬಕ್ಕೆ ಬಂದ್ಬಿಡ್ಬೇಕು ರಾಗಿ. ಆತರ ಅವಳು ಕರೆಕ್ಟ್ ಆಗಿ ಬರ್ಣಿ ಮಳೆಗೆ ಒಗ್ಗ ಹೋಯ್ಕೊಂಡು ಪ್ರತಿ ವರ್ಷಲೂ ಹಂಗೆ ಮಾಡೋದು. ಯಾಕೆ ಅಂತ ಅಂದ್ರೆ ಈ ಮಳೆದ ಹಬ್ಬಕ್ಕೆ ಜನ ಬರ್ತಾರಲ್ಲ ಹಬ್ಬಕ್ಕೆ, ಅವ್ರ ಕೈಲಿ ಕುಯಿಸೋದು ಅನ್ನೋದು ಲೆಕ್ಕ ಅವಳಿಗೆ. ಅಂದ್ರೆ ಆಳ್ ಸಿಗಕ್ಕಲ್ವಲ್ಲ, ಅದು ಅದು ನೆಂಟರು ಬಂದಂಗು ಆಯ್ತು, ಮತ್ತೆ ಅವ್ರಿಗೂ ಎಲ್ಲ ನಮ್ದು ಆಗು ಹೋಗಿ ತೋರಿಸ್ದಂಗ ಆಯ್ತು. ಹಂಗ ಪ್ಲಾನ್ ಮಾಡ್ಕೊಂಡು ಮೊನ್ನೆ ಜನ ಬಂದಿದ್ರು ಹಬ್ಬಕ್ಕೆ ಅಂತ ಅನ್ಕೊಂಡು ಎಲ್ಲ ಎರಡು ದಿವಸ ಹಬ್ಬ ಮಾಡಿದ್ರು ಚೆನ್ನಾಗಿ, ಎಲ್ಲ ಚೆನ್ನಾಗಿ ಊಟ ಮಾಡಿ ತಿಂಡಿ ಮಾಡಿ ಎಲ್ಲ ಮಾಡ್ಕೊಂಡು ಆ ಶನಿವಾರ ಭಾನುವಾರ ಎರಡು ದಿವಸ ಕುಯ್ದಾಕ್ಬಿಟ್ರು. ಚಾಳಪ್ಪ ಭಾನುವಾರ ಮಧ್ಯಾಹ್ನ ಶುರು ಆಗ್ಬಿಡ್ತು ಮಳೆ. ಏನ್ ನೆಂದು ಒಂದೊಂದ್ ಅರಿ ಹಿಂಗ್ ತಗೊಂಡೋಗಿ ಎತ್ತಿದ್ರೆ ಒಂದೊಂದ್ ಬಳ್ಳರಾಗಿ ಸುರಿತಾವ. ಏನ್ ಮಾಡ್ತೀಯಪ್ಪ ಹಿಂಗಾದ್ರೆ? ಅಂದ್ರೆ ಅವಳು ಮಾಡಿದ್ ತಪ್ಪಲ್ಲ ಪಾಪ, ತಪ್ಪಲ್ಲ, ಜನ ಇದ್ರು ಮತ್ತೆ ಸರಿಯಾಗಿ ಬೆಳೆ ಏನು ಬಂದಿತ್ತು ಅಂತ ಕುಯ್ಸ್ಬಿಟ್ಟವಳೆ. ಅಂದ್ರೆ ಈ ನೋಡು, ಇದು ಅಕಾಲಿಕ ಮಳೆ ಯಾವಾಗ ಬರ್ತದೆ ಯಾರು ಕಂಡಿದ್ದಾರೆ? ಹೌದು ಅಲ್ವಾ? ಇಲ್ಲಿ ಇನ್ನೊಂದು ಯೋಚನೆ ಮಾಡ್ಬೇಕು ನಮ್ಮ ಜನಗಳಿಗೆ. ಈಗ ನಮ್ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನೀ ಕಣಂಗೆ ಅಣ್ಣಯ್ಯ ಜ್ವಾಳ ಮುರಿಯಕ್ಕೆ ಅಂತಂದೇಳಿ ಎಲ್ಲ ಹೊಂಟಿದ್ವ ಕಳೆದವಾರದಲ್ಲಿ, ಒಂದ್ ಎರಡ್ ದಿನ ಮಳೆ ಬರ್ಲಿಲ್ಲ. ನಾನೇನು ಯೋಚನೆ ಮಾಡ್ದೆ, ಓ ಇನ್ನೇನು ಹೋದಂಗಾಯ್ತು, ಬರೀ ವಾತಾವರಣ ತಣ್ಣಗೈತೆ ಅಷ್ಟೇ, ಮಳೆ ಬರಕ್ಕಿಲ್ಲ ಅಂದಿತ್ತಾನೆಯ. ಈಗ ನಾಲ್ಕು ದಿನದ ಹಿಂದೆ ಒಂದ್ ಹಿಂಗೆ ಒಂದು ನಾಲ್ಕೈದು ಜನ ಸೇರಿಸ್ಕೊಂಡು ಕೈ ಹಾಕಿದ್ವಪ್ಪ ಮುರ್ದ ಬಡದತ್ಲಾಗಿ ಅಂತ ಅಂದ್ಬಿಟ್ಟು ಅಂತ. ಒಂದ್ ಆರು ಗಂಟೆ ಆರು ಕಾಲ ಆಯ್ತು, ಈಗ ನೀ ಕಣಂಗೆ ಬೇಗ ಕತ್ಲಾಯ್ತದಲ್ಲ. ಈಗ ಮೊದ್ಲಾಗಿದ್ರೆ ಒಂದು ಏಳು ಏಳುವರೆವರೆಗೂ ಸ್ವಲ್ಪ ಸ್ವಲ್ಪ ಬೆಳಕಿರೋದು, ಈಗ ಆರು ಆರು ಕಾಲಕ್ಕೆ ಕತ್ಲಾಯ್ತು, ಒಂದ್ ಅರ್ಧ ಹೊಲ ಮುರಿದ್ವಿ, ಬಾಕಿ ನಾಳಿದ್ ಮುರಿಯಕ್ ಆಯ್ತದೆ ಅಂತ ಅನ್ಕೊಂಡು ಎಲ್ಲಾನು ಎಲ್ಲ ರೆಡಿ ಮಾಡ್ಕೊತಿದೀವಿ ಹೋಗಕ್ಕೆ ಅಂತ ಅನ್ಬಿಟ್ಟು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡದ ಕೌತ್ಕೊಂಡ್ಬಿಡ್ತದೆ ಒಂದು ನಿಮಿಷಕ್ಕೆ. ಆಮೇಲೆ ನೋಡು, ನಾನು ಯೋಚನೆ ಮಾಡ್ದೆ ಈ ಟಾರ್ಪಲ್ ಗಿರ್ಪಲ್ ಏನು ತಗೊಂಡೋಗಿತ್ತಿಲ್ಲ, ಮುರ್ದೆಲ್ಲ ಅಲ್ಲಲ್ಲ ಅಲ್ಲಲ್ಲ ಅಲ್ಲಲ್ಲಿ ಹಾಕಿದೀವಿ, ಏನ್ ಮಾಡ್ಬೇಕು ಹಿಂಗಾಗ್ಬಿಟ್ರೆ ಪರಿಸ್ಥಿತಿ. ಮತ್ತಿನ್ನ ನಾಳೆ ಮಾರನೇ ದಿನ ಹೋಗಿ ಮುರಿಯಂಗಿಲ್ಲ ಆಯ್ತಾ, ಹೊಲದೊಳಗೆ ಕಾಲು ಇಡಕ್ ಆಯ್ತಿಲ್ಲ, ಆ ಪಾಟಿ ಮಳೆ ಬಂದ್ಬಿಟ್ರೆ ಹೆಂಗ್ ಮಾಡ್ಬೇಕು? ಈಗ ಹಿಂಗಾಗ್ಬಿಟ್ರೆ ಪರಿಸ್ಥಿತಿ ನೋಡು. ಈ ಅಕಾಲಿಕ ಮಳೆ ಯಾವಾಗ ಬರ್ತದೆ, ಯಾವಾಗ ಹೋಯ್ತದೆ, ಮತ್ತ ಮೇಲೆ ಇದು ಹೊತ್ತು ಗೊತ್ತಿಲ್ದಂಗ ಆಗ್ಬಿಡ್ತು. ಬಂದ್ರೆ ಬೆಳಗಿಂದ ಮಧ್ಯಾಹ್ನ ಗಂಟೆ ಹುಯ್ತಾನೆ ಇರ್ತದೆ, ಇಲ್ಲ ಅಂತಂದ್ರೆ ಮಧ್ಯಾಹ್ನದಿಂದ ಸಾಯಂಕಾಲ, ಇಲ್ಲ ಹುಯ್ತಾ ಇಡೀ ರಾತ್ರಿ. ಸರಿ, ಈ ವಾರದಲ್ಲಿ ನಾವೇನ್ ಮೇ ಜೂನ್ ತಿಂಗಳಲ್ಲಿ ಇದೀವೋ ಇಲ್ಲ ಅಕ್ಟೋಬರ್ ಅನ್ಸಕ್ ಶುರು ಆಗ್ಬಿಡ್ತು. ಆಮೇಲೆ ಅದೇ ಹೇಳಿದ್ನಲ್ಲ ಮಂಗಳಕ್ಕನ್ ಕತೆಯ, ಆಮೇಲೆ ನೀನೇನು ಚಿಂತೆ ಮಾಡ್ಬಿಡ ಮಂಗಳಕ್ಕ ಬಾಯಿಲಿ ಅಂತ ಹೇಳ್ಬಿಟ್ಟು ನನ್ನ ಬೇರೆ ಟಾರ್ಪಲ್ ಇದ್ದ ಅವೆರಡ್ ಕೊಟ್ಟೆ, ತಗೊಂಡೋಗಿ ನೀನ್ ಮಣಗಾಕ ಮನಸ್ಸು ಚೆನ್ನಾಗಿ ಎಷ್ಟ್ ಸಿಗ್ತದ ಸಿಗ್ಲಿ ಅಂತ ಅಂದ್ರೆ ಅವಳು ಹೇಳ್ತಾ ಪೂರ್ತಿ ಓವರ್ ಹೋಯ್ತದ ಬಿಡೋಣಯ್ಯ, ಎಲ್ಗೋಯ್ತದೆ ಇಸ್ಕೊಂಡಲ್ಲಿ ಕೊಟ್ಟೆ ಕೊಡ್ತಾಳ ಬಿಡು ಅಂತ ಅಂತ ಅಂದ್ಲು. ಇಲ್ಲ ಇವಳು ನನಗಿಂತಲೂ ಬಾರಿ ಚೂಟಿ ಅವಳು ಅಂತ ಅನ್ಕೊಂಡು ಆಯ್ತು ಅಂತ ಅನ್ಕೊಂಡು ನನ್ನ ಬೇರೆ ಟಾರ್ಪಲ್ ಕೊಟ್ನ, ಅವಳ ಎರಡಿದ್ವಾ ಅವೆಲ್ಲ ತಗೊಂಡೋಗಿ ಕೊನೆಗೆ ನಾನು ಹೋಗ್ಬಿಟ್ಟು ಒಂಚೂರು ಕೈ ಹಾಕ್ತೇ. ಆಮೇಲೆ ಯಾಕೆ ಅಂತಂದ್ರೆ ಮಳೆ ಬಂತು ಅಂತ ಅನ್ಕೊಂಡು ಇವರೆಲ್ಲ ಹೊರಗ್ಬಿಟ್ರು ಹಬ್ಬಕ್ಕೆ ಬಂದಿದ್ದಾರಲ್ಲ, ಯಾಕೆಂದ್ರೆ ಅವರು ಹೊಲ ಪಲ ಕುಯ್ಬೇಕಲ್ಲ, ಇನ್ನೆಷ್ಟು ದಿವಸ ನೋಡೋದು ಅಂತ ಅನ್ಕೊಂಡು ಅವ್ರು ಹೋದ್ರೆ ಮತ್ತೆ ಇವಳು ಒಬ್ಬಂಟಿಕೆ ಆಗ್ಬಿಟ್ಲಲ್ಲ ಅಂತ ಅನ್ಕೊಂಡು ನಾನು ನಮ್ಮ ಮನೆಯವರು ಎಲ್ಲ ಹೋಗ್ಬಿಟ್ಟು ಟಾರ್ಪಲ್ ಅಂತ ತಗೊಂಡೋಗಿ ಎಲ್ಲ ಒಣಗಿಸ್ಬಿಟ್ಟು ಕೊಟ್ಟಿದೀವಿ ಸದ್ಯಕ್ಕೆ. ಒಣಕಂಡ್ರದ ಒಂದಷ್ಟ ತಂದು ಮನೆ ಒಳಗೆ ಹಾಕೊಂಡವಳೆ, ಸುಮಾರಾಗಿ ಉದುರಿತ್ತಲ್ಲ, ಉದುರಕ್ ಬಿಡ್ಲಿಲ್ಲ, ಅಲ್ಲೇ ಟಾರ್ಪಲ್ ತಗೊಂಡೋಗಿ ಟಾರ್ಪಲ್ ಒಳಕ್ಕೆ ಇಟ್ಕೊಳ್ಳವಾ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ಏನೋ ಒಂದಷ್ಟು ಹುಲ್ಲು ಹೋದ್ರೆ ಹೋಗ್ಬೋದು, ರಾಗಿ ಉಳ್ಕತ್ತದೆ, ನೀನೇನ್ ಯೋಚನೆ ಮಾಡಕೋಬೇಡ. ಈ ವರ್ಷ ಇಲ್ದಿದ್ರೆ 3 ವರ್ಷಕ್ಕೆ ಆಯ್ತದೆ, ಈ ವರ್ಷಕ್ಕೆ ಆಗುವಷ್ಟು ದೇವ್ರು ಕೊಟ್ಟೆ ಕೊಡ್ತಾನೆ, ಏನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದೆ. ಈಗ ಏನು ಮಾಡಕ್ ಆಗೋದಿಲ್ಲ ಶಂಕರಣ್ಣ, ಯಾಕೆಂತಂದ್ರೆ ರೈತರು ಬದುಕು ಅಂತ ಅಂದ್ರೆ ಹಿಂಗೆ, ಅದೇನು ಇವತ್ತು ನೆನದಲ್ಲ, ಅವತ್ತಿನ ಕಾಲದಿಂದಲೂ ಹಂಗೆ ಇಲ್ಲ, ಹುಯ್ದಾಳ್ ಮಾಡ್ತದೆ ಇಲ್ಲ ಹೋಗಾಳ್ ಮಾಡ್ತದೆ, ಆಯ್ತಾ. ಆಮೇಲೆ ನಮ್ಮ ಜನಗಳು ಹೆಂಗೆ ಅಂತ ಅಂದ್ರೆ ಅವರು ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ಟವ್ರೆ, ಮಳೆ ಬಂದ್ರು ಸಹಿ ಬರ್ದಿದ್ರು ಸಹಿ ಅನ್ನೋ ತರದಲ್ಲಿ ಹಂಗಿದ್ರೆ ಶಂಕರಣ್ಣ ಇವತ್ತು ಬದುಕಕ್ಕಾಗೋದು ಹೇಳೋದು ರೈತ ದೇಶದ ಬೆನ್ನೆಲುಬು ಅಂತ ಹೇಳಾರ. ಮತ್ತೆ ಹಂಗೆ ಅವಿಲ್ಲ ಅಂತ ಅಂದ್ರೆ ಇನ್ನು ಏನೇನೇನ ಅನಾಹುತ ಆಗವ ಏನೋ ಯಾರಿಗ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನೀನ್ ಹೇಳ್ದಂಗೆ ಅಣ್ಣ ಆತ್ಮಸ್ಥೈರ್ಯ ನಮ್ ರೈತರಿಗೆ ಬಹಳ ಐತೆ, ಇಲ್ದಿದ್ರೆ ತುಂಬಕೋಬೇಕು ಶಂಕರಣ್ಣ, ಇಲ್ಲ ಅಂತ ಅಂದ್ರೆ ಬದುಕೋ ಕಷ್ಟ ಐತೆ ಇವತ್ತು ನಿಜವಾಗ್ಲೂ, ಆಯ್ತಾ. ಯಾಕೆ ಅಂತ ಅಂದ್ರೆ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣದಲ್ಲಿ ಇರ್ತಾರಲ್ಲಪ್ಪ, ಅವರೆಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಏನೇನ ಮಾಡ್ಕೊಬಿಡ್ತಾರೆ, ಅದೇನ್ ಮುಂದಕ್ಕೆ ಏನಾಯ್ತದೆ ಏನ್ ಬಿಡ್ತದೆ ಅಂತ ಯೋಚನೆ ಮಾಡಿಲ್ಲ. ಏನೋ ಅಪ್ಪ ಹಂಗಂತ ಅಂತ ಅಂತ ಮಗ ಮಾಡ್ಕೊಳ್ಳೋದು, ಆ ಹೆಂಡತಿ ಹಿಂಗಂತ ಅಂದ್ಲು ಅಂತ ಗಂಡ ಮಾಡ್ಕೊಳ್ಳೋದು, ಗಂಡಿನ್ನೇನೋ ಅಂತ ಬರೀ ಒಂದೊಂದ್ ಮಾತ್ಗೆ ನಾವಾಡ ಅಂತ ಮಾತ್ಗಳು ಕೇಳ್ಕೊಂಡಿದ್ರೆ, ನಾವ್ ಅನ್ಸ್ಕೊಂಡ್ರ ಅಂತ ಮಾತ್ಗಳು ಅನ್ಸ್ಕೊಂಡಿದ್ರೆ ಅವ್ರು ಎಷ್ಟೆಷ್ಟು ಸರಿ ಹುಟ್ಟು ಎಷ್ಟೆಷ್ಟು ಸರಿ ಸಾಯ್ಬೇಕಾಯ್ತೋ ಗೊತ್ತಿಲ್ಲ ಶಂಕರಣ್ಣ. ಅನ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಈಗ ಅವ್ರ ಅಂದರೆ ಅಂತ ಅನ್ನೋದ್ ಬೇಜಾರಾಗಿರುತ್ತೆ ನಿಜ, ಆದ್ರೆ ಈಗ ಮುಂದೆ ಬರೋ ಖುಷಿನೆಲ್ಲ ನಾವು ಕಳ್ಕೊಂತೀವಲ್ಲ, ಕಳ್ಕೊತೀವಿ, ಸಂತೋಷ ಎಲ್ಲ ಕಳ್ದೋತದೆ. ನಮ್ ಖುಷಿ ಸಂತೋಷ ಇರ್ಲಿಕ್ಕನವ ಈ ನಮ್ನೆ ನಂಬ್ಕೊಂಡ್ರೆ ಏನಾಗ್ಬೇಕು, ವಯಸ್ಸಾಗಿರ ಅಪ್ಪ ಏನಾಗ್ಬೇಕು, ನಮ್ಗೆ ಹೆಂಡತಿ ಕತೆ ಏನಾಗ್ಬೇಕು, ಮಕ್ಕಳ ಕತೆ ಏನಾಗ್ಬೇಕು, ಅದೆಲ್ಲ ಯೋಚನೆ ಮಾಡುವಷ್ಟು ಸಣ್ಣ ಇದಿಲ್ಲ ಅಂತ ಅಂದ್ರೆ ಹೆಂಗ್ ಶಂಕರಣ್ಣ? ಅಂದ್ರೆ ಬೇಗ ಈ ಸಿಟಿ ಅವರವರಲ್ಲ ಬೇಗ ವ್ಯವಧಾನ ಕಳ್ಕೊಬಿಡ್ತಾರೆ, ಅಂದ್ರೆ ತಾಳ್ಮೆ ಇಲ್ಲ, ಯಾಕೆ ಹಿಂಗ್ ಕಳ್ಕೊತಾರೆ ಅಂತನೋದಕ್ಕೆ ಇದು ಅವರು ಜಂಜಾಟದಲ್ಲಿ ಜೀವನ ಮಾಡ್ತಾರೆ ಅಣ್ಣ. ಅಂದ್ರೆ ಬೆಳಗ್ಗೆ ಎದ್ದೇಳ್ತಾ ಒಂಥರ ಈ ಕಾರ್ಖಾನೆ ಇದ್ದಂಗೆ, ಅವರು ಎದ್ದ ಟೈಮು ಓಡ್ತಾ ಇರೋ ಮುಗಿತಾ ಬಾ, ರಾತ್ರಿ ಎಷ್ಟೊತ್ತಾಯ್ತದೋ ಬರೋದು ಏನ್ ಹೋಗುತ್ತೆ, ಒಟ್ಟು ಒತ್ತಡದ ಜೀವನ, ಒತ್ತಡ ಜೀವನ, ಒತ್ತಡ ಜೀವನ. ಹಂಗಾಗಿ ಅವರಿಗೆ ಈ ಸಣ್ಣ ಸಣ್ಣ ಮಾತನು ಸಹಿಸಕಾಗಿಲ್ಲ. ಅದೇ ಕೆಲಸ ಮಾಡೋ ಜಾಗದಲ್ಲಿ ಯಾರು ಏನಂದ್ರು ಸಹಿಸ್ಕೊತಾರೆ, ಮನೇಲಿರೋರು ಅಂದ್ರೆ ಸಹಿಸ್ಕೊಳಕಲ್ಲ, ಗಂಡ ಅನ್ಬಾರ್ದು, ಕೇಳದಿಲ್ವಲ್ಲ, ಅಪ್ಪ ಅನ್ಬಾರ್ದು, ಮಕ್ಳು ಅನ್ಬಾರ್ದು, ಯಾರು ಅನ್ಬಾರ್ದು, ಅದು ಅವರಿಗೆ ಒಂಥರ ಇರಿಟೇಟ್. ಇದು ನಮ್ಮ ಪ್ಯಾಟೆ ಜನದಲ್ಲಿ ಇರ್ತಕ್ಕಂತ ಒಂದು ಸಣ್ಣ ಮನಸ್ಥಿತಿ. ಹಳ್ಳಿ ಜನ ಯಾಕೆ ಸುಮ್ಕಾಯ್ತಾರೆ ಅಂದ್ರೆ, ಈಗ ನೋಡಿ, ಈಗ ಅಣ್ಣ ಹೇಳ್ದಂಗೆ ಅಷ್ಟೆಲ್ಲ ಬೆಳೆ ಹಾಳಾಯ್ತು ಎಲ್ಲೋ ಒಂದ್ ಕಡೆ ಅಂದ್ರು, ಆಕೆ ಏನ್ ಮಾಡ್ಕಂತು, ಸುಧಾರಿಸ್ಕೊಂಡು ತಡ್ಕಂತು, ತಾಳ್ಮೆ ಇಲ್ಲ, ಮುಂದೆ ನಾನು ಏನೋ ಒಂದ್ ಸಾಧಿಸ್ತೀನಿ, ಏನೇಂತು ಹೊಲದಲ್ಲೇ ಬಿಟ್ಬಿಡೋಣ, ಭೂಮಿಗೆ ಹೋಯ್ತದೆ ಅಂತ ಹೇಳ್ತಲ್ವಾ ಹಂಗೆಯ. ಈಗ ಅಷ್ಟೆಲ್ಲ ತಾಳ್ಮೆ ಸಹಿಸ್ಕೊಂಡಾರೆ ಅಂದ್ರೆ ಈಗ ಮುಂದೆ ಏನೋ ಒಂದ್ ಬರುತ್ತೆ ಅಂತಾರೆ, ಅಷ್ಟೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟದೆ, ಈಗ ಸಿಟಿ ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ಸಹಿಸ್ಕೊಳಕ್ ಆಗಲ್ಲ ಅಂತಂದ್ರೆ ಇವೆಲ್ಲ ಅನುಭವ ಇಲ್ವಲ್ಲ, ಇವೆಲ್ಲ ಅನುಭವ ಇದ್ದರು ಇಲ್ಲಿಂದ ಹೋದ್ರಾದ್ರೆ ಅಂತಂದ್ರೆ, ಇಲ್ಲಿಂದ ಹೋದರು ಅಂತ ಅಂದ್ರೆ ಯಾರೋ ಅಪ್ಪ ಅವ್ವ ಅವ್ರು ಹೋಗಿರ್ತಾರೆ ಅಂತ ಅಲ್ಲ, ಇವರೇ ಇಲ್ಲಿ ಇದ್ದು ಹೋಗ್ಬೇಕು. ಯಾಕೆಂತಂದ್ರೆ ಹಳ್ಳಿ ಜೀವನ ಅಂತ ಅಂದ್ರೆ ಹಂಗೆ, ಹಳ್ಳಿಲಿ ಎಲ್ಲ ತರದ ಅನುಭವ ಆಯ್ತಾ. ಎಷ್ಟೋ ಜನ ಅಪ್ತಿರು ನನ್ ಮಗ ಕಷ್ಟ ಪಡಬಾರ್ದು ಅಂತ ಹೇಳ್ಬಿಟ್ಟು ಜಮೀನ್ ಎಲ್ಲೈತೆ ಅಂತ ಗೊತ್ತಿಲ್ಲ ಹೊಸ ಮಕ್ಳಿಗೆ. ಅದೇ ಅದೇ ಶಂಕರಣ್ಣ ಹೇಳಿದ್ನಲ್ಲ, ಆಗ್ಲಿ ಅದೇ ನಾವ್ ಮಾಡ್ತಾರೆ ಮೊದಲನೇ ತಪ್ಪು, ಅದೆಲ್ಲದ್ರದ್ದು ಒಂದಷ್ಟು ಅನುಭವ ಕೊಡ್ಬೇಕು ಮಕ್ಳಿಗೆ, ಇವೆಲ್ಲ ಅನುಭವಿಸಿದ್ರೆ ಎಲ್ಲಿ ಬೇಕಾರ ಹೋಗ್ಬಿಟ್ಟು ಹೆಂಗ್ ಬೇಕಾರ. ಕಣ್ಣಣ್ಣಯ್ಯ, ಈಗ 10 ರೂಪಾಯಿ ದುಡಿಯೋದ್ ಹೆಂಗೆ ಅಂತ ನಿಮ್ ಮಗ ಕಷ್ಟ ಗೊತ್ ಮಾಡಿಸಿದ್ರೆ ಕಷ್ಟ ಇದ್ರ ಬೆಲೆ ಹೆಂಗೆ ಅಂತ ಗೊತ್ತಾಗ್ತದೆ. ಈಗ 10 ರೂಪಾಯಿ ಹೆಂಗ್ ಬಂದಿದೆ ನಮ್ಮ ಅಪ್ಪ ಜೇಬಿಂದ ತೆಕ್ಕೊಟ್ಟಿದೆ ಅಂತಾನೆ ಅನ್ಕೊಳ್ಳೋದ್ ಮಕ್ಳು, ಅವೇನ್ ಅನ್ಕೋತವೆ ಅಪ್ಪ ಕಷ್ಟಪಟ್ಟು ದುಡ್ದೈತೆ ಅನ್ಕೋತಾವ, ಏನು 10 ರೂಪಾಯಿ ಹಂಗೆ ಖರ್ಚು ಮಾಡ್ತವೆ. ಅದೇ ಅಪ್ಪ ಕೊಟ್ರೆ ಏನ್ ಮಾಡ್ತಾನೆ, ತಡಿ ಮಗ 1 ರೂಪಾಯಿ ಜೋಡ್ಸನ ಇಡನ ಅಂತವೆ ಅಲ್ವಾ. ನೀನ್ ಹೇಳ ಹಂಗೆ ದುಡ್ಡು ಎಲ್ಲಿಂದ ಬರ್ತದೆ ಅಂದ್ರೆ ಅಪ್ಪನ ಜಾಬ್ ಬರ್ತದೆ, ಅಪ್ಪನ ಜಾಬ್ ಎಲ್ಲಿ ಬರ್ತದೆ ಅನ್ನೋದು ಹೇಳ್ಕೊಡ್ತಿಲ್ಲ. ಜೀವನ ಮಾಡೋದ್ ಹೆಂಗೆ ಅನ್ನೋದು ಗೊತ್ತಾಗ್ಬೇಕು ಅಂತ ಅಂದ್ರೆ ಅಲ್ಲಿಂದ ಗೊತ್ತಾಗ್ಬೇಕು, ಮೂಲ ಹೇಳ್ಬೇಕು ನಾವು, ಮೂಲ ಹೇಳ್ಬೇಕು. ಇವೆಲ್ಲಾನು ಹೇಳ್ದನೆ ಒಂದ್ಸರಿ ತಪ್ಪು ಮಾಡ್ತಿದ್ದೇವೇನೋ ನಾವು ಅಂತ ಅನ್ನಿಸ್ತದೆ. ತಪ್ಪೇ ಕಂಡ್ಬಿಡೋಣ. ಈಗ ಪ್ರತಿಯೊಂದು ಕೂಡ ಕಲಿಸ್ಬೇಕು, ಕಲಿಸ್ಬೇಕು, ಅನುಭವ ಕೊಡ್ಬೇಕು. ಈಗ ನಾವು ಕಲಿಸ್ತಾನೆ ಇದ್ರೆ ಪ್ರಕೃತಿ ಕಲಿಸ್ತದೆ ಶಂಕರಣ್ಣ, ನಮ್ಗೆಲ್ಲ ಕಲಿಸ್ತಲ್ಲ ಚೆನ್ನಾಗಿ ಕಾಣ್ತಾ ಇದೀವಲ್ಲ, ಕಾಣ್ತಾ ಇದೀವಲ್ಲ. ಹಂಗಾಗಿ ಪ್ರಕೃತಿಯಿಂದ ಕಲಿಯುವಂತದ್ದು ಭಾರಿ ಇರ್ತದೆ, ನಾವ್ ಅಲ್ಲಿಂದಲೇ ಕಲಿಬೇಕು. ಅಪ್ಪ ಅಮ್ಮನಿಂದ ನಾವೇನ್ ಕಲ್ತಾವ್ ಅನ್ನೋದಕ್ಕಿಂತಲೂ ಪ್ರಕೃತಿಯಿಂದ ಏನ್ ಕಲ್ತಾವ್ ಅನ್ನೋದು ಭಾರಿ ಮುಖ್ಯ. ಹಾಗಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಕಲ್ಸಿದ್ದು ಕಲಿಬಾರ್ದು ಅಂತ ಅಲ್ಲ, ಇದನ್ನೂ ಕಲಿಬೇಕು, ಅದ್ರದ್ದು ಅನುಭವ ಇರ್ಬೇಕು, ಅವಾಗ ಮಾತ್ರ ನಾವು ಬದುಕಕ್ ಸಾಧ್ಯ. ಹಂಗಾಗಿ ಎಷ್ಟೇ ಮಳೆ ಬರ್ಲಿ ಮಳೆ ಬರದೇ ಇರ್ಲಿ ನಾವೇನ್ ಧೈರ್ಯ ಗುಂದದ್ ಬೇಡ. ಯಾಕೆ ಅಂತ ಅಂದ್ರೆ ನಮ್ ಮಂಗಳ ಕೇಳ್ದಂಗೆ ಭೂಮಿ ತಾಯಿಗೆ ಕೊಟ್ಟಿದ್ದು ಅದೇನೋ ಅಲ್ಲ, ಮತ್ತೆ ವಾಪಸ್ ಕೊಡ್ತಾಳೆ, ಒಂದ್ ಕೊಟ್ರೆ 4 ಕೊಡ್ತಾಳೆ ಅವಳು. ಹಂಗಾಗಿ